ಈಗ ಸಾಕಷ್ಟು ಕಡೆ ಮರಗಳಲ್ಲಿರ್ತವೆ ಅಥವಾ ಮನೆ ಕಿಟಕಿಯ ಬಳಿ ಅಥವಾ ಸಜ್ಜ ಅಂತ ಏನ್ ಹೇಳ್ತೇವೆ ಅಂತ ಕಡೆ ಎಲ್ಲ ಕಟ್ಕೊಂಡಿರ್ತವೆ. ಸಿಟಿಗಳಲ್ಲಿ ಕೂಡ ಈ ರೀತಿ ಕಟ್ಕೊಂಡಿರೋದು ಇರ್ತದೆ. ಬಹಳಷ್ಟು ಕಡೆ ಅವು ತಂಪಾಡಿಗೆ ತಾವು ಇರ್ತವೆ, ಅಲ್ಲಿ ಇರ್ತಕ್ಕಂತ ಜನಗಳಿಗೂ ಯಾವುದೇ ತೊಂದರೆ ಆಗಿರೋದಿಲ್ಲ. ಆದ್ರೆ ಕೆಲವು ಸಂದರ್ಭದಲ್ಲಿ ಯಾಕೆ ಹೀಗಾಗ್ತದೆ, ಯಾಕೆ ಅವು ದಾಳಿಯನ್ನ ಮಾಡ್ತವೆ ಅನ್ನೋದಕ್ಕೆ ಕೆಲವು ಕಾರಣಗಳು ಅಂತಂದ್ರೆ, ಈಗ ಒಮ್ಮೆಮ್ಮೆ ನಾವು ಏನು ತೊಂದರೆ ಮಾಡದೇ ಇದ್ರೂ ಕೂಡ ಅಲ್ಲಿ ಕೆಲವು ಪ್ರಿಡೇಟರಿ ಇನ್ಸೆಕ್ಟ್ಸ್ ಅಂತ ಹೇಳ್ತಾರೆ, ಕಡಜದ ಹುಳು, ನರಿ ಕಡಂದಿ ಅಂತ ಹೇಳ್ತಾರೆ ಕೊಡಗಿನಲ್ಲಿ. ಆ ನರಿ ಕಡಂದಿಯ ದಾಳಿಗೆ ಒಳಗಾಗಿದ್ದಾಗ್ಲೂ ಕೂಡ ಆ ಕುಟುಂಬ ಬಹಳ ಸಿಟ್ಟಿಗೆ ಒಳಗಾಗಿರ್ತದೆ. ಅಂತ ಸಂದರ್ಭದಲ್ಲೇ ಹತ್ತಿರದಲ್ಲೇ ಏನಾದರೂ ಜನರ ಚಲನವಲನ ಅಂತದಿದ್ದಾಗ ದಾಳಿ ಮಾಡತಕ್ಕಂತ ಸಾಧ್ಯತೆ ಇದೆ. ಆಮೇಲೆ ಇನ್ನು ಹೆಚ್ಚಾಗಿ ವೃತ್ತಪತ್ರಿಕೆಗಳಲ್ಲಿ ವ್ಯಕ್ತಿಯ ಅಂತ್ಯಕ್ರಿಯೆಗೆ ಅಂತಾನೆ ಹೋಗಿರ್ತಾರೆ, ಅಲ್ಲಿ ಮರಗಳಲ್ಲಿ ಜೇನಿದ್ವು, ಅಲ್ಲಿ ಬಂದಂತ ಎಲ್ಲರ ಮೇಲೂ ಇವು ದಾಳಿ ಮಾಡಿದ್ವು ಅಂತಕ್ಕಂತ ಸಮಾಚಾರವನ್ನು ನಾವು ಓದಿರ್ತೇವೆ. ಅಲ್ಲಿಯೂ ಕೂಡ ಏನಾಗ್ತದೆ, ಕೆಲವೊಮ್ಮೆ ಇವ್ರೇನಾದ್ರೂ ಕೆಲವು ಧೂಪಗಳನ್ನ ಉರಿಸ್ತಕ್ಕಂಥದ್ದು, ಗಂಧದ ಕಡ್ಡಿ ಹಚ್ಚಿ ಹೊಗೆ ಬರ್ತಕ್ಕಂತ ಇದಿದ್ದಾಗ ಅದು ಕೂಡ ಅವಕ್ಕೆ ತೊಂದರೆಯನ್ನ ಮಾಡದಂಗಾಗಿ ತಮ್ಮ ರಕ್ಷಣೆಗೋಸ್ಕರ ಅವು ಬಂದು ದಾಳಿ ಮಾಡ್ತಕ್ಕಂತ ಸಾಧ್ಯತೆ ಇದೆ. ಅಂತ ಸಂದರ್ಭದಲ್ಲಿ ಅಲ್ಲಿ ಅಕ್ಕಪಕ್ಕದಲ್ಲಿ ಏನಾದರೂ ಜೇನು ಗೂಡುಗಳಿದ್ರೆ ಮೊದಲೇ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ನಮ್ಮ ಕಾರ್ಯಗಳನ್ನ ಮುಗಿಸ್ಕೊಳ್ಬಹುದು. ಆಮೇಲೆ ಈಗೇನಾದ್ರೂ ಆ ರೀತಿಯ ದಾಳಿಗೆ ಒಳಗಾಗಿದ್ದಾರೆ ಅಥವಾ ಅಲ್ಲಿ ಏನೋ ದಾಳಿ ಆಗ್ತಾ ಇದೆ, ನಮ್ಮ ಮೇಲೆ ಹೆಜ್ಜೆ ನೊಣಗಳು ಬಂದಿದ್ದಾವೆ ಅಂತಂದಾಗ ಅಂತ ಸಂದರ್ಭದಲ್ಲಿ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಅಂತ ಅಂದ್ರೆ ಏನ್ ಮಾಡಬಹುದು, ಹತ್ತಿರದಲ್ಲಿ ಏನಾದ್ರೂ ಕಟ್ಟಡಗಳಿದ್ರೆ ಆ ಕಟ್ಟಡದ ಒಳಗಡೆ ಹೋಗಿ ಸೇರ್ಕೊಳ್ತಕ್ಕಂಥದ್ದು, ಅಥವಾ ಏನಾದ್ರೂ ಕಾಫಿ ತೋಟನೇ ಇರ್ತದೆ ಎಲ್ಲಿ ಒತ್ತೊತ್ತಾಗಿ ಬೆಳ್ಕೊಂಡಿರ್ತದೆ ಅಂತ ಇದರಲ್ಲಿನೂ ಕೂಡ ಹೋಗಿ ಸೇರ್ಕೊಳ್ಬಹುದು. ಅವಕ್ಕೆ ಹುಡುಕ್ಲಿಕ್ಕೆ ಅಷ್ಟು ಇದು ಆಗೋದಿಲ್ಲ, ಆ ವೆಜಿಟೇಷನ್ ಅಲ್ಲಿ ನಾವು ಸೇರ್ಕೊಂಡ್ರೆ ಅದು ಒಂದು. ಆಮೇಲೆ ಅಲ್ಲಿ ಏನಾದ್ರೂ ಅವಕಾಶ ಇದ್ರೆ ಸ್ವಲ್ಪ ಏನಾದ್ರೂ ಒಣ ಹುಲ್ಲು ಆ ತರದ್ದಿದ್ರೆ ಸ್ವಲ್ಪ ಬೆಂಕಿಯನ್ನ ಹಾಕೊಂಡು ಅಲ್ಲಿ ಹೊಗೆ ಬರೋ ರೀತಿ ಮಾಡ್ಕೊಂಡ್ರೆ ಅವಾಗ್ಲೂ ಕೂಡ ನಾವು ಅವುಗಳಿಂದ ರಕ್ಷಣೆಯನ್ನ ಪಡ್ಕೊಳ್ಬಹುದು. ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ಯಾವ ಕಾರಣಕ್ಕೆ ಅವು ನಮಗೆ ದಾಳಿ ಮಾಡಬಹುದು ಅಂತ ಇದೆ ಅಂತವನ್ನ ಸಾಧ್ಯವಾದಷ್ಟು ನಾವು ತಡಿಬೇಕು, ಅದೇನೆ ಒಂದು ವಿಧಾನ ಅವುಗಳ ದಾಳಿಯಿಂದ ರಕ್ಷಿಸಿಕೊಳ್ಳಿಕ್ಕೆ ಅಂತ. ಆಮೇಲೆ ಇನ್ನೊಂದು, ಈಗ ನಾವು ಬಹಳಷ್ಟು ಜನ ಅಲ್ಲಿ ಇದ್ರೂ ಕೂಡ ಯಾರಿಗೋ ಒಬ್ಬರಿಗೆ ಚುಚ್ಚುತ್ತವೆ, ಆ ಚುಚ್ಚಿದಂತ ವ್ಯಕ್ತಿಗೇನೆ ಮತ್ತೆ ಮತ್ತೆ ಚುಚ್ಚತಾ ಇರ್ತಾವ ಅವು. ಅದಕ್ಕೆ ಕಾರಣ ಏನಂದ್ರೆ ಆ ಚುಚ್ಚಿದಂತ ಜೇನುನೊಣ ಅಲ್ಲಿ ಒಂದು ಗುರುತನ್ನ ಬಿಟ್ಟು ಹೋಗ್ತದೆ, ಅದು ಒಂದು ರೀತಿಯ ಫೆರಮೋನ್ ಅನ್ನ ಅಲ್ಲಿ ಬಿಟ್ಟು ಹೋಗ್ತದೆ ಆ ಚುಚ್ಚಿದಂತ ಸ್ಥಳದಲ್ಲಿ. ಹಾಗಾಗಿ ಬೇರೆ ಬಂದಂತ ನೊಣಗಳು ಕೂಡ ಚುಚ್ಚಲಿಕ್ಕೆ ಬರ್ತವೆ ಅಲ್ಲಿ. ಆಮೇಲೆ ಇನ್ನು ಕೆಲವು ಕಡೆ ಶಾಲೆಗಳಿರ್ಬಹುದು, ಅಲ್ಲೆಲ್ಲ ಚಿಕ್ಕ ಮಕ್ಕಳೆಲ್ಲ ಓದ್ತಾ ಇರ್ತಾರೆ, ಅಲ್ಲಿ ಬಂದು ಅವು ತಮ್ಮ ಗೂಡನ್ನ ಕಟ್ಟಿರ್ತವೆ. ಅಂತ ಸಂದರ್ಭದಲ್ಲಿ ಏನ್ ಹೇಳ್ತಾರೆ, ಬಹಳಷ್ಟು ಜನ ಅವನ್ನ ಔಷಧಿ ಹಾಕಿ ಸಾಯಿಸ್ತಕ್ಕಂಥದ್ದನ್ನು ಕೂಡ ಮಾಡ್ತಾರೆ. ಆದ್ರೆ ಆ ರೀತಿ ಮಾಡೋದು ಬೇಡ, ಯಾಕಂದ್ರೆ ಅವು ಇರೋದ್ರಿಂದನೇ ನಮಗೆ ನಮ್ಮ ಹಲವಾರು ಬೆಳೆಗಳಲ್ಲಿ ಪರಾಗಸ್ಪರ್ಶಕ್ಕೆ ಬಹಳಷ್ಟು ಅನುಕೂಲಕರ ಆಗಿದೆ, ಅನುಕೂಲ ಇದೆ ಪರಾಗಸ್ಪರ್ಶದಿಂದ. ಯಾಕಂದ್ರೆ ಈಗಾಗಲೇ ಬೇರೆ ಬೇರೆ ಕಾರಣಕ್ಕೆ ಜೇನುನೊಣಗಳ ಸಂಖ್ಯೆ ನಶಿಸಿ ಹೋಗ್ತಾ ಇದೆ, ಅದರ ಜೊತೆ ಈಗ ಬಂದಂತ ಜೇನು ಕುಟುಂಬಗಳನ್ನ ಇರ್ತಕ್ಕಂತ ಜೇನು ಕುಟುಂಬಗಳನ್ನ ನಾವು ಔಷಧಿ ಹಾಕಿ ಕೀಟನಾಶಕಗಳನ್ನು ಬಳಸ್ಕೊಂಡು ಸಾಯಿಸೋದಾಗ್ಲಿ ಅಥವಾ ಬೆಂಕಿ ಹಾಕಿ ಸುಡೋದಾಗ್ಲಿ ಮಾಡಿದ್ರೆ ಇನ್ನೂ ಅವುಗಳ ಸಂಖ್ಯೆ ಇನ್ನೂ ಕಡಿಮೆ ಆಗ್ಲಿಕ್ಕೆ ನಾವು ಕೂಡ ಕಾರಣರಾಗ್ತೇವೆ. ಹಾಗೆ ಅಲ್ಲಿ ಮಾಡೋದ್ ಬೇಡ. ಆದ್ರೆ ಏನು ಬಹಳ ಅದು ಸೂಕ್ಷ್ಮ ಜಾಗ, ಸಣ್ಣ ಮಕ್ಕಳಿರ್ತಾರೆ, ಸ್ಕೂಲು ಅಥವಾ ನರ್ಸರಿ ಈ ತರ ಇದ್ದಾಗ ಅಲ್ಲಿ ಅವನ್ನ ಹೊಗೆ ಹಾಕಿ ಓಡಿಸ್ತಕ್ಕಂತ ವಿಧಾನಗಳು ಕೂಡ ಇದ್ದಾವೆ. ಅಂದ್ರೆ ಅವನ್ನ ಸಾಯಿಸ್ತೇನೆ ಅಲ್ಲಿಂದ ಬೇರೆಡೆಗೆ ವರ್ಗಾವಣೆ ಮಾಡ್ತಕ್ಕಂತ ವಿಧಾನಗಳು ಕೂಡ ಇದ್ದಾವೆ, ಮಾಡಬಹುದು. ಆದ್ರೆ ಅವು ನಮಗೆ ಕೈಗೆ ಎಟಕುವಂತ ಸ್ಥಳದಲ್ಲಿದ್ರೆ ಆ ರೀತಿನೂ ಕೂಡ ಮಾಡಬಹುದು. ಸ್ಥಳಾಂತರ ಮಾಡ್ತಕ್ಕಂಥದ್ದು, ಆ ಗೂಡನ್ನೇ ಅಲ್ಲಿಂದ ತೆಗೆದು ಕಾಡಲ್ಲಿರ್ತಕ್ಕಂತ ಬೇರೆ ಒಂದು ಜಾಗಕ್ಕೆ ವರ್ಗಾವಣೆ ಮಾಡಬಹುದು. ಇದಕ್ಕೆಲ್ಲ ಏನಾಗ್ತದೆ, ಸ್ವಲ್ಪ ಅನುಭವಸ್ಥ ವ್ಯಕ್ತಿಗಳು ಬೇಕಾಗ್ತಾರೆ, ಎಲ್ಲ ಕಡೆ ಇದು ಸಾಧ್ಯ ಆಗದೆ ಹೋಗ್ಬಹುದು. ಅದು ಇನ್ನೊಂದು ಏನ್ ಮಾಡಬಹುದು, ನಾವು ಆ ಜಾಗದಲ್ಲಿ ಅದು ಇರೋದು ಬೇಡ ಅನ್ನೋದಾದ್ರೆ ಚೆನ್ನಾಗಿ ಸ್ವಲ್ಪ ಜಾಸ್ತಿ ಹೊಗೆಯನ್ನು ಹಾಕಬೇಕು, ಬೆಂಕಿಯನ್ನು ಹಾಕೋದು ಬೇಡ, ಹೊಗೆಯನ್ನು ಹಾಕಿ ಅವನ್ನ ಆ ಜಾಗದಿಂದ ಎಬ್ಬಿಸಬಹುದು. ಎಬ್ಬಿಸಿ ಆ ಗೂಡನ್ನ ಕತ್ತರಿಸಿ ತೆಗೆದು ಬಿಡೋದು. ಹೀಗೆ ಮಾಡಿದ್ರೆ ಏನಾಗ್ತದೆ, ಒಂದು ದಿವಸ ಅಥವಾ ಎರಡು ದಿವಸ ಅವು ಆ ಜಾಗದಲ್ಲಿ ಕೂತಿರ್ತವೆ. ಆ ಜಾಗದಲ್ಲಿ ಪುನಃ ಅವು ಕಟ್ಟದೇ ಇರಲಿ ಅಂತ ನಾವೇನಾದ್ರೂ ಸ್ವಲ್ಪ ಔಷಧಿಯನ್ನ, ಈ ನ್ಯಾಪ್ತಾಲಿನ್ ಬಾಲ್ಸ್ ಸಿಗ್ತವೆ, ನ್ಯಾಪ್ತಾಲಿನ್ ಗುಳಿಗೆಗಳು, ಆ ನ್ಯಾಪ್ತಾಲಿನ್ ಗುಳಿಗೆಗಳನ್ನ ಅದು ಎಲ್ಲಿ ಎರಿ ಕಟ್ಟಿತ್ತೋ ನಾವೇನದನ್ನ ಕತ್ತರಿಸಿ ತೆಗೆದಿದ್ದೇವೆ ಆ ಜಾಗದಲ್ಲಿ ಆ ಗುಳಿಗೆಗಳನ್ನು ಅಂಟಿಸ್ಬೇಕು. ಹಾಗೆ ಮತ್ತೆ ಅವು ಅಲ್ಲಿ ಕಟ್ಟೋದಿಲ್ಲ, ಒಂದ್ ದಿವಸ ಅಥವಾ ಎರಡು ದಿವಸ ಅಲ್ಲಿ ಇದ್ದು ಬಿಟ್ಟು ಬೇರೆ ಜಾಗಕ್ಕೆ ಹೊರಟೋಗ್ತವೆ. ಅಂದ್ರೆ ನಾವು ಅವನ್ನ ಸಾಯಿಸ್ತೇನೆ, ಬೇರೆ ಜಾಗಕ್ಕೆ ಅವು ಹೋಗೋ ರೀತಿ ಮಾಡಬಹುದು. ಅದು ಒಂದಿದೆ. ಆಮೇಲೆ ಇನ್ನೊಂದು, ಈಗ ನಮಗೆ ಈ ಕಟ್ಟಡದಲ್ಲಿ ಪ್ರತಿ ವರ್ಷ ಅವು ಬರ್ತಾನೆ ಇದ್ದಾವೆ ಅಂತ ನಮಗೆ ಕನ್ಫರ್ಮ್ ಆಗಿ ಗೊತ್ತಿದ್ರೆ, ಇಲ್ಲಿ ಬಂದೇ ಬರ್ತವೆ ಕಟ್ತವೆ ಅಂತ ಗೊತ್ತಿದ್ರೆ, ಅವು ಅಲ್ಲಿ ಬಂದು ಗೂಡನ್ನ ಕಟ್ಟದ ಹಾಗೆ ತಡಿತಕ್ಕಂತ ಕೆಲವು ವಿಧಾನಗಳನ್ನ ಅನುಸರಣೆ ಮಾಡಬಹುದು. ಈಗ ಕಿಟಕಿ ಸಜ್ಜಾ ಇರ್ತದೆ, ಅಲ್ಲಿ ಪ್ರತಿ ವರ್ಷ ಬಂದೇ ಬರ್ತದೆ ಅಂತ ಗೊತ್ತಿರ್ತದೆ. ಅಲ್ಲಿ ಆ ಸಜ್ಜಾಗೆ ಎಲ್ಲಿ ಬಂದು ಕಟ್ತಾ ಇತ್ತೋ ಅವು ಏನ್ ಮಾಡ್ತವೆ, ಹಿಂದಿನ ವರ್ಷ ಬಂದು ಕಟ್ಟಿದಂತ ಸ್ಥಳದಲ್ಲಿ ಅಲ್ಲಿ ಇರ್ತಕ್ಕಂತ ಕೆಲವು ಮೇಣದ ಕಣಗಳು ಇರ್ತವೆ, ಅದರ ವಾಸನೆಯಲ್ಲೇ ಅವು ತಿಳ್ಕೊಳ್ತವೆ ಇದು ಒಂದು ಸೂಕ್ತ ಜಾಗ ಅಂತ. ಹಿಂದಿನ ವರ್ಷ ಕಟ್ಟಿದ್ದಿರ್ತದಲ್ಲ, ಹಾಗಾಗಿ ಇದು ಸೂಕ್ತ ಜಾಗ, ಇಲ್ಲಿ ಕಟ್ಟೋಣ ಅಂತ ಮತ್ತೆ ಬಂದು ಅಲ್ಲಿ ಕಟ್ಟತಕ್ಕಂತ ಸಾಧ್ಯತೆ ಇರ್ತದೆ. ಅದಕ್ಕೆ ಸಾಧ್ಯವಾದಷ್ಟು ಕೆರೆದ ತೆಗಿಬೇಕು. ಕೆರೆ ತೆಗೆದು ಪೇಂಟಿಂಗ್ ಕೊಟ್ಟರು ಕೂಡ ಸ್ವಲ್ಪ ಮೇಣದ ವಾಸನೆಯನ್ನ ಅಲ್ಲಿ ತಡಿಬಹುದು. ಅಷ್ಟಿದ್ದು ಕೂಡ ಇನ್ನು ಕೆಲವು ಬರ್ತವೆ ಅಂತ ಅನ್ನೋದಾದ್ರೆ, ಇಲ್ಲಿ ಕಟ್ತದೆ ಅಸಜ್ಜ ಅಥವಾ ಭೀಮ್ ಏನ್ ಬಂದು ಕಟ್ತವೆ, ಅಲ್ಲಿ ಈ ಒಂದು ಅಂಟಿನಂತಹ ಪದಾರ್ಥವನ್ನ ಅಂಟಿಸಬಹುದು. ಈಗ ಮಾರುಕಟ್ಟೆಯಲ್ಲಿ ರ್ಯಾಟ್ ಗ್ಲೂ ಅಂತ ಸಿಗ್ತದೆ, ಆ ಅಂಟನ್ನ ತಂದು ಅಲ್ಲಿ ಹಚ್ಚಿದ್ರೆ ಅವಕ್ಕೆ ಒಂದು ಭದ್ರವಾದ ಜಾಗ ಸಿಕ್ಕೋದಿಲ್ಲ ಅಂಟಿನ ತರ ಇರೋದ್ರಿಂದ, ಹಾಗೆ ಅಲ್ಲಿ ಅವು ತಮ್ಮ ಗೂಡನ್ನ ಕಟ್ಟೋದನ್ನ ನಿಲ್ಲಿಸ್ತವೆ, ಕಟ್ಟೋದಿಲ್ಲ, ಬೇರೆ ಕಡೆ ಹೊರಟೋಗ್ತವೆ. ಇನ್ನು ನಾವು ಕೆಲವು ಬಿಲ್ಡಿಂಗ್ ಗಳಲ್ಲಿ ಆಸ್ಪತ್ರೆಗಳಲ್ಲಿ ಕೆಲವು ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡಿದ್ವಿ, ಅವು ಬರದೇ ಇರೋಕೆ ಏನ್ ಮಾಡಬಹುದು ಅಂತ. ಯಾಕಂದ್ರೆ ಬಂದು ಕೂತಾದ್ಮೇಲೆ ಕೆಲವು ಸಿಟಿಗಳಲ್ಲಂತೂ ಔಷಧಿ ಹಾಕಿಬಿಟ್ಟು ಸಾಯಿಸ್ತಾರೆ, ಹಾಗೆ ಅವು ನಾಶ ಆಗೋದಕ್ಕಿಂತ ಅವು ಬಾರದೇ ಇರಲಿ, ಬೇರೆ ಇನ್ನೊಂದು ಕಡೆ ಹೋಗಿ ಅವು ಜಾಗ ನೋಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಇಲ್ಲಿ ಬರದೇ ಇರಲಿ. ಇದು ಸೂಕ್ಷ್ಮ ಜಾಗ, ಮಕ್ಕಳಿರ್ತವೆ, ಸಣ್ಣ ಸಣ್ಣ ಮಕ್ಕಳು, ಏನೋ ಕಾರಣಕ್ಕೆ ಅವು ಸಿಟ್ಟಿಗೆದ್ದು ಮಕ್ಕಳ ಮೇಲೆ ದಾಳಿ ಮಾಡಬಾರದು ಅಂತಕ್ಕಂತ ಜಾಗ ಅಂತಲ್ಲಿ ಏನ್ ಮಾಡ್ತೇವೆ, ಇದು ಒಂದು ಕೆರೆದ ತೆಗೆದು ಆ ಮೇಣದ ಅಂಶ ಅಲ್ಲಿ ಇರದ ಹಾಗೆ ಮಾಡ್ತಕ್ಕಂಥದ್ದು. ಆಮೇಲೆ ಇನ್ನೊಂದೇನು, ಈ ಅಂಟನ್ನ ಮೆತ್ತಕ್ಕಂಥದ್ದು ಸಾಧ್ಯ ಇದ್ರೆ ಅದು ಮಾಡಬಹುದು. ಇಲ್ಲ ಇನ್ನು ಕೆಲವು ಏನ್ ಮಾಡಬಹುದು, ಕೆಲವು ಪರದೆಗಳು, ಈಗ ಬಿಳಿ ಬಣ್ಣದ ಗೋಡೆ ಇದ್ರೆ ಬಿಳಿದೆ ಒಂದು ಸೊಳ್ಳೆ ಪರದೆ ತರದಿರೋದು ಅಷ್ಟೇ ಇದು ತಗೊಂಡು ಅಲ್ಲಿಗೆ ಅದನ್ನ ಕಟ್ತಕ್ಕಂಥದ್ದು. ಅಂದ್ರೆ ಅದು ಬಂದು ತನ್ನ ಗೂಡನ್ನು ಕಟ್ಟಲಿಕ್ಕೆ ಅದಕ್ಕೊಂದು ಸಬ್ಸ್ಟ್ರೇಟ್ ಅಂತ ಹೇಳ್ತೇವೆ, ಬೇಸ್ ಸಿಕ್ಕಬಾರದು, ಅಲ್ಲೇ ತೆಳುವಾಗಿ ಒಂದು ಪರದೆ ಇದ್ರೆ ಅಲ್ಲಿ ಬಂದು ಅದು ಗೂಡನ್ನ ಕಟ್ಟೋದಿಲ್ಲ, ಹಾಗೆ ಮಾಡಿನೂ ಕೂಡ ಅವಾಯ್ಡ್ ಮಾಡಬಹುದು, ಬರ್ತಕ್ಕಂಥದ್ದನ್ನ ತಡಿಬಹುದು. ಆಮೇಲೆ ಇನ್ನು ಕೆಲವು ಕಡೆ ಕಟ್ಟಡ ಇರ್ತದೆ, ಆ ಕಟ್ಟಡಕ್ಕೆ ಈ ಕೆಲವು ಮಾಲೆಗಳ ರೀತಿ ಸಿಗ್ತವೆ, ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾ ಇರ್ತಾರೆ, ಪ್ಲಾಸ್ಟಿಕ್ನವಿರ್ಬೋದು ಅಥವಾ ಬಟ್ಟೆಯಲ್ಲಿ ಮಾಡಿದಂತ ಹೂವಿನ ತರ ಮಾಡಿ ಮಾಲೆಗಳನ್ನು ಮಾಡಿದವೆ, ಆ ಮಾಲೆಗಳನ್ನ ಅಲ್ಲಲ್ಲಿ ನೇತು ಹಾಕೋದು ಬರ್ತಕ್ಕಂಥ ಜಾಗದಲ್ಲಿ, ಹಾಗಾಗಿ ಇದು ಗಾಳಿಗೆ ಹಾರಾಡ್ಕೊಂಡಿರ್ತದೆ, ಯಾವುದೇ ಗೂಡು ಬಂದು ಅಲ್ಲಿ ಕಟ್ಟೋದಿಲ್ಲ, ಅದು ಒಂದು ರೀತಿಯ ಡಿಸ್ಟರ್ಬೆನ್ಸ್ ಅಂತ ಹಾಕೊಂಡು ಅಲ್ಲಿ ಬಂದು ತನ್ನ ಗೂಡನ್ನ ಕಟ್ಟೋದಿಲ್ಲ. ಈ ರೀತಿಯ ವಿಧಾನವನ್ನು ಕೂಡ ನಾವು ಅನುಸರಣೆ ಮಾಡಬಹುದು. ಆಮೇಲೆ ನಾವು ಕೂಡ ಕೆಲವು ಪ್ರದೇಶಗಳಲ್ಲಿ ಅವನ್ನ ಸಾಯಿಸದೇನೆ ಯಾವ ರೀತಿ ತೆಗಿಬೇಕು ಅಥವಾ ಸ್ಥಳಾಂತರ ಮಾಡತಕ್ಕಂಥ ವಿಧಾನದ ಬಗ್ಗೆಯೂ ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಇದರ ಬಗ್ಗೆ ತರಬೇತಿಯನ್ನು ಕೊಟ್ಟಿದ್ದೇವೆ. ನಮ್ಮ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಜಾಗಗಳಲ್ಲಿ ಹೋಗಿ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಲ್ಲಿ ಆ ಕುಟುಂಬಗಳನ್ನ ಬೇರೆಡೆಗೆ ವರ್ಗಾವಣೆ ಮಾಡತಕ್ಕಂಥದ್ದು ಮಾಡಿದ್ದಾರೆ, ಅಥವಾ ಅವಕ್ಕೆ ಯಾವುದೇ ರೀತಿಯ ಜೀವ ಹಾನಿ ಆಗದೇನೆ ಆ ಕುಟುಂಬಗಳು ಅಲ್ಲಿಂದ ಬಿಟ್ಟು ಹೋಗ್ತಕ್ಕಂಥ ಕೆಲಸವನ್ನು ಕೂಡ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಈ ರೀತಿ ಮಾಡಿ ಸಜ್ಜನುಗಳಿಂದ ಆಗತಕ್ಕಂಥ ತೊಂದರೆಗಳನ್ನ ಕಡಿಮೆ ಮಾಡಿಕೊಳ್ಬಹುದು. ಡಾಕ್ಟ್ರೆ, ಕೆಲವೊಬ್ರು ಹೆದರೋದಿಲ್ಲ, ಕೆಲವೊಬ್ರು ತುಂಬಾ ಹೆದರ್ತಾರೆ, ಎಷ್ಟೇ ದೂರ ಇದ್ರೂ ಎಲ್ಲಿ ಬಂದಾವು ಅಂತ ಅನ್ಕೊಂಡು ತುಂಬಾ ಹೆದರಿಕೊಂಡು ಅವ್ರವ್ರನ್ನ ಕರೆಸಿ ತಾವು ಹೇಳಿದಂಗೆ ಸುಟ್ಟು ಹಾಕೋದಿದೆ, ವಿಷ ಹೊಡೆದು ಸಾಯಿಸೋದಿದೆ, ಇಲ್ಲ ರಾತ್ರಿ ಹೊತ್ತು ತೆಗೆದು ಬೇರೆ ಕಡೆ ಸಾಕ್ಸೋದಿದೆ, ಏನೇನೋ ಮಾಡ್ತಾರೆ. ಕೆಲವೊಬ್ರು ಹೇಳ್ತಾರೆ, ಮನೆ ಮುಂದ್ಗಡೆನೆ ಬಾಗ್ಲು ಮೇಲೇನೆ ಕಟ್ಟಿದೆ, ನಾವು ಅದನ್ನ ನೋಡ್ಕೊಂಡು ಹೋಗ್ತೀವಿ, ಆರಾಮಾಗೆ ಒಳಗಡೆ ಬರ್ತೀವಿ ಹೊರಗಡೆ ಬರ್ತೀವಿ, ಏನು ಆಗಿಲ್ಲ ನಮ್ಗೆ ಅನ್ನೋ ಮಾತನ್ನು ಕೇಳ್ತೀವಿ. ಇಲ್ಲ ಪಕ್ಕದಲ್ಲೇ ಕಿಟಕಿಯಲ್ಲೇನೆ ಇದೆ, ನಾವು ದಿನ ನೋಡ್ತೀವಿ, ಕಿಟಕಿ ತೆಗೆದ್ರು ಏನು ಸಮಸ್ಯೆ ಆಗುದಿಲ್ಲ, ಏನು ತೊಂದರೆ ಮಾಡಿಲ್ಲ ಅಂತ ಹೇಳೋದಿದೆ. ಏನು ಈ ಹೆಜ್ಜೇನಿನ ಒಂದು ವಿಶೇಷತೆ ಬಗ್ಗೆ, ಈ ಕೆಲವೊಂದ್ಸಾರಿ ಎಲ್ಲೋ ಇದ್ದದ್ ಬಂದು ಹೊಡಿತತೆ ಅಥವಾ ಚುಚ್ಚುತ್ತೆ, ಅಲ್ಲೇ ಪಕ್ಕದಲ್ಲೇ ಅಥವಾ ತಾಗಿಸ್ಕೊಂಡು ಹೋದ್ರು ಏನು ಸಮಸ್ಯೆ ಇಲ್ಲ ಅಂತ ಅನ್ನೋರಿದ್ದಾರೆ. ಅದರ ಈ ಒಂದು ವಿಶೇಷ ಗುಣಗಳ ಬಗ್ಗೆ ಹೇಳ್ಬೋದಾ, ಯಾಕಾಗಿ ಈ ತರ ಸನ್ನಿವೇಶಗಳು ಸೃಷ್ಟಿ ಆಗ್ತವೆ ಅಥವಾ ಜನರ ಭಾವನೆಗಳು ಹೇಗೆ ಅಂತ ಅನ್ಕೊಂಡು ಹೇಳ್ಬೋದಾ? ಈಗ ನಾವು ಹಾಗೆ ನೋಡಿದ್ರೆ ಅದಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂದ್ರೆ ಅದು ಸಿಟ್ಟಿನ ಸ್ವಭಾವದಿದ್ರು ಕೂಡ ಅದು ಒಂದ್ ರೀತಿಯ ನಿರುಪದ್ರವಿ ಅಂತ ಹೇಳ್ಬೋದು, ಅಷ್ಟು ತೊಂದರೆ ಇಲ್ಲ. ಯಾಕಂದ್ರೆ ಕೆಲವು ಸ್ಥಳದಲ್ಲಿ ಸಾಕಷ್ಟು ಮನೆಗಳಲ್ಲಿ ಇರ್ತದೆ, ಅವರು ಕೂಡ ಪ್ರತಿ ವರ್ಷ ಬರ್ತದೆ ಇರ್ಲಿ ಅಂತ ಹೇಳಿ ಏನು ಅದಕ್ಕೆ ತೊಂದರೆ ಮಾಡಲ್ಲ. ಆದ್ರೆ ನಾನು ಈಗಾಗಲೇ ಹೇಳದ ಹಾಗೆ ಅಲ್ಲಿ ಏನಾದ್ರೂ ಬೇರೆ ಪಕ್ಷಿಗಳಿಂದ ಅದಕ್ಕೆ ದಾಳಿ ಆಗಿದ್ರೆ ಅಥವಾ ಬೇರೆ ಪರಭಕ್ಷಕ ಕೀಟದಿಂದ ತೊಂದರೆ ಆಗಿದ್ರೆ ಅವು ಸಿಟ್ಟಿಗೆಳ್ತಕ್ಕಂತ ಸಾಧ್ಯತೆ ಇದೆ, ಅಥವಾ ಆ ಮನೆಯಲ್ಲೇ ಇರ್ತದೆ ಯಾವುದೋ ಧೂಪದ ವಾಸನೆ ಅದಕ್ಕೆ ಇಷ್ಟ ಆಗದೆ ಇರ್ತಕ್ಕಂತ ವಾಸನೆ ಬಂದಾಗ ಅವಾಗಲೂ ಕೂಡ ಸಿಟ್ಟಿಗೆಳುವ ಸಾಧ್ಯತೆ ಇದೆ. ಆಮೇಲೆ ಇನ್ನೂ ಒಂದು ಸಾಧ್ಯತೆ ಆಗ್ತದೆ, ಕಿಟಕಿ ಹತ್ರನೇ ಇರ್ತವೆ, ಲೈಟಿನ ಬೆಳಕಿಗೆ ಆಕರ್ಷಣೆ ಹಾಕೊಂಡು ಕೆಲವೊಂದು ಒಳಗೆ ಬರ್ತಾವು, ಬಂದಾಗ ಲೈಟ್ನ ಹತ್ರ ಹಾಗೆ ಹಾರಾಡ್ಕೊಂಡು ಇರ್ತವೆ, ಹಾರಾಡ್ಕೊಂಡು ಕೆಲವೊಮ್ಮೆ ಸುಸ್ತಾಗಿ ನೆಲದ ಮೇಲೆ ಬಿದ್ದಿರ್ತವೆ. ಸಣ್ಣ ಮಕ್ಕಳು ಹಾಗೆ ಬರೀ ಕಾಲಲ್ಲಿ ಓಡಾಡುವಾಗ ಅವಕ್ಕೆ ಏನಾದರೂ ಒಮ್ಮೊಮ್ಮೆ ಚುಚ್ಚಬಹುದು, ಅವು ಚುಚ್ಚಿದಾಗ ಕೆಲವೊಮ್ಮೆ ಏನನ್ಕೊಳ್ತಾರೆ, ಓ ಇಲ್ಲ ಜೇನುನೊಣ ಚುಚ್ಚಬಿಡ್ತು ಹಾಗೆ ಆಯ್ತು ಅಂತ ಹೆದರ್ಕೊಳ್ಳೋದು ಕೂಡ ಇದೆ. ಆದರೆ ಅದಕ್ಕೆ ಬೇರೆ ಯಾವುದೇ ರೀತಿಯ ತೊಂದರೆ ಆಗ್ತಾ ಇಲ್ಲ ಅನ್ನೋದಾದರೆ ಅದು ಇರ್ತದೆ, ಸುಗ್ಗಿಯ ಕಾಲ ಮುಗಿದ ಮೇಲೆ ತಾವಾಗಿ ಹೊರಟೋಗ್ತವೆ. ಹಾಗಾಗಿ ಕೆಲವರು ಮನೆಗಳ ಹತ್ರ ಏನ್ ಮಾಡ್ತಾರೆ, ಆ ಕಿಟಕಿಯಿಂದ ಅಥವಾ ಲೈಟಿಂದ ಬರದೇ ಇರೋ ಹಾಗೆ ಒಂದಷ್ಟು ಪರದೆಯನ್ನ ಕಟ್ಟಿಕೊಂಡು ಅದು ಇರೋಷ್ಟು ದಿವಸ ಇರಲಿ ಅಂತ ಬಿಟ್ಕೊಂಡು ಹಾಗೇನೆ ಇಟ್ಕೊಂಡಿರ್ತಾರೆ. ಹೆಜ್ಜೆನ ದಾಳಿಯಿಂದ ಎಷ್ಟೋ ಜನ ತತ್ತರಿಸಿ ಓಡ್ತಾರೆ, ನೀರಿಗೆ ಬೀಳ್ತಾರೆ, ಬಾವಿಗೆ ಹಾರ್ತಾರೆ, ಆಮೇಲೆ ಮುಳುಗಿದ್ರು ಮತ್ತೆ ಎದ್ದ ತಕ್ಷಣ ಮತ್ತೆ ಮೇಲೆ ಬರ್ತಾವ ಅಂತ ಹೇಳಿರೋರಿದ್ದಾರೆ, ಆಮೇಲೆ ಕಂಬಳಿ ಸುತ್ತ ಹಾಕೊಂಡು ತಪ್ಪಿಸಿಕೊಂಡಿರೋರಿದ್ದಾರೆ. ಏನೇ ಆದ್ರೂ ಸಾಕಷ್ಟು ನೋವನ್ನು ಅನುಭವಿಸಿ ಆಸ್ಪತ್ರೆ ಸೇರಿ ವಾಪಸ್ ಬಂದಿರೋರಿದ್ದಾರೆ, ಅಲ್ಲಿ ಅಂತ್ಯ ಆಗಿರೋರಿದ್ದಾರೆ. ಕೆಲವೊಬ್ರು ಹೇಳ್ತಾರೆ, ಹತ್ತಿಪ್ಪತ್ತು ಯಾಕೆ ನೂರಾರು ನನಗೆ ಚುಚ್ಚಿದ್ವು ಅಥವಾ ಕಡಿದ್ವು, ನನಗೆ ಏನೇನೋ ಆರೋಗ್ಯದ ಸುಧಾರಣೆಗಳಾದ್ವು, ಹಿಂದೆ ಮಂಡಿ ನೋವು, ಕೈ ನೋವು, ಕಾಲ್ನೋವು, ಸೊಂಟ ನೋವು ಏನೇನೋ ಇತ್ತು ಅದೆಲ್ಲ ಮಾಯ ಆಯ್ತು ಅಂತ ಮಾತಾಡೋರು ಇದಾರೆ. ಬೇರೆ ಬೇರೆ ಪ್ರತಿಕ್ರಿಯೆಗಳನ್ನು ನಾವು ಕೇಳ್ತಿದೀವಿ, ಏನಂತೀರಿ? ಈಗ ಯಾವ್ದಾದ್ರೂ ಜೇನುನೊಣ, ಅದು ಹೆಜ್ಜೆನೆ ಇರಲಿ ಅಥವಾ ಬೇರೆ ಜೇನೆ ಇರಲಿ, ಆ ವಿಷ ದೇಹಕ್ಕೆ ಸೇರಿದಾಗ ಒಬ್ಬೊಬ್ಬರಲ್ಲೂ ಒಂದೊಂದು ರೀತಿಯ ಪ್ರತಿಕ್ರಿಯೆ ಇರ್ತದೆ. ಆಮೇಲೆ ತಾವು ಹೇಳಿದಾಗೆ ಇದು ತುಂಬಾ ಸಿಟ್ಟಿನ ಸ್ವಭಾವದ್ದಾಗಿದ್ದರಿಂದ ಈಗ ಬೇರೆ ಜೇನುಗಳು ತುಂಬಾ ಸಿಟ್ಟಿಗೆದ್ದಿದ್ದಾವೆ ಅಂದ್ರೂ ಈ ರೀತಿ ಕಿಲೋಮೀಟರ್ ಗಟ್ಟಲೆ ಓಡಿಸ್ಕೊಂಡು ಬರೋದಿಲ್ಲ. ಈ ಒಂದು ಪ್ರಭೇದ ಮಾತ್ರ ಹಾಗೆ ಕಿಲೋಮೀಟರ್ ಗಟ್ಟಲೆ ಓಡಿಸ್ಕೊಂಡು ಬರ್ತದೆ. ಆಮೇಲೆ ಇನ್ನೂ ಒಂದು, ಇದು ಮಾಸ್ ಅಟ್ಯಾಕ್ ಮಾಡ್ತಕ್ಕಂಥದ್ದು ಅಂತ ಹೇಳ್ತೇವೆ, ಗುಂಪಾಗಿ ಬಂದು ದಾಳಿ ಮಾಡ್ತದೆ. ಆದರೆ ಸಾಕಿದಂತ ಜೇನುಗಳಲ್ಲಿ ಅಥವಾ ಕೋಲ್ ಜೇನಿನಲ್ಲಿ ಈ ರೀತಿಯ ಸ್ವಭಾವ ಇರೋದಿಲ್ಲ. ಸ್ವಲ್ಪ ಆ ಗೂಡಿನ ಹತ್ತಿರದಲ್ಲಿ ಮಾತ್ರ ಅವುಗಳು ನಮಗೆ ಚುಚ್ಚಿ ತಮ್ಮ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತವೆ. ಇದು ಹೆಚ್ಚು ದೂರದವರೆಗೂ ಬರ್ತದೆ, ಹೆಚ್ಚಿನ ಸಂಖ್ಯೆಯಲ್ಲಿ ಜೇನುಗಳು ಬರ್ತಕ್ಕಂಥದ್ದು. ಆಮೇಲೆ ಚುಚ್ಚಿದಾಗ ಕೆಲವರಿಗೆ ಅನುಕೂಲಕರ ಅಂಶಗಳು ಕೂಡ ಆಗಿರ್ತಕ್ಕಂಥದ್ದು ನಿಜ. ಅದು ಕೆಲವೊಮ್ಮೆ 500-2000 ಚುಚ್ಚಿಸಿಕೊಂಡು ಯಾವುದೇ ತೊಂದರೆ ಆಗದೆ ಇರೋರು ಇದ್ದಾರೆ. ಆದರೆ ಕೆಲವೊಮ್ಮೆ ಒಂದೇ ಒಂದು ಜೇನು ಚುಚ್ಚಿದ್ರು ಕೂಡ ಕೆಲವರಿಗೆ ರಕ್ತದ ಒತ್ತಡ ತುಂಬಾ ಕಡಿಮೆ ಆಗಿ ತಲೆ ಸುತ್ತಿ ಬೀಳ್ತಕ್ಕಂಥದ್ದು ಅಥವಾ ಕೆಲವರಿಗೆ ಉಸಿರಾಟದ ತೊಂದರೆ ಆಗತಕ್ಕಂಥದ್ದು ಆ ತರದ್ದು ಕೂಡ ಇದೆ. ಅದು ಒಬ್ಬೊಬ್ಬರ ಪ್ರಕೃತಿ ಒಂದೊಂದು ರೀತಿಯಲ್ಲಿ ಅದಕ್ಕೆ ರಿಯಾಕ್ಟ್ ಮಾಡ್ತದೆ ಜೇನುವಿನ ವಿಷಕ್ಕೆ. ಹಾಗಾಗಿ ಈ ತರದ ಸುದ್ದಿಗಳು ನಾವು ಕೇಳ್ತಾ ಇರ್ತೇವೆ. ಕಂಬಳಿ ಸುತ್ತಕೊಂಡು ತಪ್ಪಿಸ್ಕೋಬಹುದಾ? ಹೌದು, ಏನಾದ್ರೂ ಬಟ್ಟೆ ಕವರ್ ಮಾಡಿಕೊಂಡು ಪೂರ್ತಿ ನೆಲದ ಮೇಲೆ ಮಲ್ಕೊಂಡು ಕೂಡ ಅಂತ ದಾಳಿಯ ಸಂದರ್ಭದಲ್ಲಿ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಅದು ಒಂದು ಸೂಕ್ತ ಉಪಾಯ. ಅಂದ್ರೆ ಕಂಬಳಿನೇ ಆಗ್ಬೇಕು ಅಂತೇನಿಲ್ವಾ? ಯಾವುದೇ ಬಟ್ಟೆಯಿಂದ. ಹಾಗೆ ನಾವು ಓಡ್ತಾ ಇದ್ರೆ ಓಡ್ತಕ್ಕಂತ ಏನಾದ್ರೂ ಮೂವಿಂಗ್ ಆಬ್ಜೆಕ್ಟ್ ಇದ್ರೆ ಅದನ್ನು ಕೂಡ ಅವು ಬೇಗ ಗುರುತಿಸ್ತವೆ, ಬಂದು ದಾಳಿ ಮಾಡ್ತವೆ. ನಮಗೇನಾದ್ರೂ ಹೊದ್ಕೊಳ್ಳಿಕ್ಕೆ ಏನಾದ್ರೂ ಬಟ್ಟೆ ಇದ್ರೆ, ಯಾಕಂದ್ರೆ ಎಮರ್ಜೆನ್ಸಿ ಕಂಡೀಷನ್ ಅಲ್ಲ, ಅಂತ ಟೈಮ್ನಲ್ಲಿ ನೆಲದ ಮೇಲೆ ಮಲ್ಕೊಂಡು ಹಾಗೆ ಆ ಬಟ್ಟೆಯಿಂದ ಕವರ್ ಮಾಡಿಕೊಂಡ್ರೆ ಹೊದ್ಕೊಂಡ್ರೆ ಸ್ವಲ್ಪ ದಾಳಿಯ ತೀವ್ರತೆಯಿಂದ ನಾವು ರಕ್ಷಣೆಯನ್ನ ಪಡ್ಕೊಳ್ಬಹುದು. ಇನ್ನು ಏನೆಲ್ಲ ಜಾಣತನದ ಮಾರ್ಗಗಳನ್ನ ನಮ್ಮ ರೈತಾಪಿ ಮಂದಿ ಅನುಸರಿಸಿರ್ತಾರೆ. ಒಟ್ಟಾರೆ ಜೀವ ಉಳಿಬೇಕು, ತೊಂದರೆಗಳು ಹೆಚ್ಚಾಗಬಾರ್ದು ಅಂತ ಅನ್ಕಂಡೇ ಎಷ್ಟೋ ಜನ ಮಾರ್ಗಗಳನ್ನ ಹುಡುಕೊಳ್ತಾರೆ. ಹಾಗೆ ಅಪರೂಪಕ್ಕೆ ಅನಾಹುತಗಳು ಆಗ್ತವೆ, ಏನೇ ಪ್ರಯತ್ನ ಪಟ್ಟನು ತೊಂದರೆಗಳು ತಪ್ಪುದಿಲ್ಲ. ಎಚ್ಚರಿಕೆ ಬೇಕು. ತೋಟಗಳಲ್ಲಿದ್ರು ಅಥವಾ ಮನೆಯ ಆಸುಪಾಸಿನಲ್ಲಿದ್ರು ಯಾವುದೋ ಕಾರಣಕ್ಕೆ ಏನೇನೋ ಸಮಸ್ಯೆಗಳು ಆಗ್ಬಿಡ್ತವೆ. ಈ ಒಂದು ಹಿನ್ನೆಲೆಯಲ್ಲಿ ಹೆಜ್ಜೆನು ಹೇಗೆ ವರ್ತನೆ ಮಾಡುತ್ತೆ, ಅದರ ಗುಣಧರ್ಮಗಳು ಏನಂತ ಅನ್ಕೊಂಡು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ರಿ. ನಮ್ಮ ಕೃಷಿಕರು, ಸಾರ್ವಜನಿಕರು ಈ ಒಂದು ಸಂಗತಿಗಳನ್ನ ಗಮನದಲ್ಲಿಟ್ಕೊಳ್ಬೇಕು. ಕೆಲವೊಬ್ರು ಹೇಳ್ತಿರ್ತಾರೆ, ಬೀಡಿ ಸೇದದೆ ಒಳ್ಳೇದಾಯ್ತು, ಅವನ ಹತ್ರ ಬೆಂಕಿ ಪೊಟ್ಟಣೆ ಇತ್ತು, ಅಲ್ಲಿ ಹೊಗೆ ಹಾಕೊಂಡು ಉಳ್ಕಂಡ ಅಂತ. ಇನ್ನು ಕೆಲವೊಂದ್ಸಾರಿ ಬೀಡಿ ಬೆಂಕಿ ಪೊಟ್ಟಣನೆ ಅವನ ಜೀವವನ್ನ ಉಳಿಸ್ ಅನ್ನೋ ತರ ಮಾತಾಡೋದಿದೆ. ಬೀಡಿ ಸಿಗರೇಟ್ ಸೇದ್ದ ಇದ್ರು ಬೆಂಕಿ ಪೊಟ್ಟಣ ಜೇಬ್ನಲ್ಲಿದ್ರೆ ಅದು ಈ ರೀತಿಯ ಸಂದರ್ಭಕ್ಕೂ ನೆರವಾದೀತು ಅಲ್ವಾ? ತೆಂಗಿನ ತೋಟದಲ್ಲೇ ಎಲ್ಲೋ ಇರ್ತದೆ, ಯಾಕಂದ್ರೆ ಅಲ್ಲಿ ಹೊರಗಡೆ ಇರೋದ್ರಿಂದ ಯಾವುದೋ ಕಾರಣಕ್ಕೆ ಅವು ಸಿಟ್ಟಿಗೆದ್ದು ಬರ್ತಕ್ಕಂತ ಸಾಧ್ಯತೆ ಇದೆ. ತಾವು ಹೇಳದ ಹಾಗೆ ಈ ರೀತಿಯ ಎಚ್ಚರಿಕೆಯನ್ನು ವಹಿಸಿಕೊಂಡ್ರೆ ಅವರು ಸ್ವಲ್ಪ ಹುಲ್ಲಿಂದ ಸಣ್ಣ ಒಂದು ಗುಡ್ಡೆ ಹಾಕೊಂಡಿರೋ ಹಾಗೆ ಅಥವಾ ಬೆಂಕಿ ಪೆಟ್ಟಿಗೆ ಈ ತರದವನ್ನು ಇಟ್ಟುಕೊಂಡ್ರೆ ಸ್ವಲ್ಪ ನಿರೀಕ್ಷೆ ಮಾಡಬಹುದು. ನಾವು ತೆಂಗಿನ ಮರದಲ್ಲಿದೆ ಏನು ಒಂದು ತೆಂಗಿನ ಗರಿ ಬಿದ್ದು ತೊಂದರೆ ಕೂಡ ಆಗ್ತಿರ್ಬೋದು. ಅಂದ್ರೆ ನಿರೀಕ್ಷೆ ಮಾಡಿದಾಗ, ನಿರೀಕ್ಷೆ ಇದ್ರೆ ನಾವು ಈ ತರದ ಎಚ್ಚರಿಕೆಯನ್ನು ವಹಿಸಿದ್ರೆ ಬಾಳೆಯಿಂದ ರಕ್ಷಣೆಯನ್ನ ಮಾಡಿಕೊಳ್ಬಹುದು. ಡಾಕ್ಟ್ರೆ, ತೊಡುವೆ ಜೇನಿನ ಒಂದು ಸಂಗತಿಯನ್ನು ನೋಡ್ಕೊಂಡ್ರೆ ಮೈ ತುಂಬಾ ಬಟ್ಟೆ ಹಾಕೊಂಡ್ರೆ ಅವ್ರು ಸುಲಭವಾಗಿ ಚುಚ್ಚೋದಿಲ್ಲ ಅಂತ ಅನ್ಕೊಂಡು ಮಾತಾಡೋದಿದೆ. ಇಲ್ಲಿ ಹೆಜ್ಜೆನಗಳು ಈಗ ಉದಾಹರಣೆಗೆ ಪೂರ್ಣ ಶರ್ಟ್ ಪೂರ್ಣ ಪ್ಯಾಂಟ್ ಹಾಕೊಂಡು ಟೋಪಿ ಹಾಕೊಂಡು ಸಾಧ್ಯ ಆದ್ರೆ ಒಂದು ಟವಲ್ ಇಟ್ಕೊಂಡು ಏನಾದ್ರೂ ಅಪ್ಪಿತಪ್ಪಿ ಸಂದರ್ಭ ಬಂದಾಗ ಮುಖ ಮುಚ್ಕೊಂಡು ಅಥವಾ ಒಂದು ರಕ್ಷಣೆಗೆ ಕಾರ್ಯತಂತ್ರವನ್ನು ರೂಪಿಸಿಕೊಂಡ್ರೆ ಒಳ್ಳೇದಾದೀತ? ಮಾಡಬಹುದು, ಯಾಕಂದ್ರೆ ಈಗ ಹೆಜ್ಜೆನಿಂದ ಜೇನನ್ನು ಬಿಡಿಸುವಾಗ ಆ ಒಂದು ರಕ್ಷಣೆಯನ್ನು ತಗೊಂಡಿರ್ತಾರೆ. ಪ್ರೊಟೆಕ್ಟಿವ್ ಕ್ಲೋದಿಂಗ್ ಅಂತ ಹೇಳ್ತೇವೆ. ಕ್ಯಾನ್ವಾಸ್ ದಪ್ಪ ಇರತಕ್ಕಂತ ಬಟ್ಟೆಯಿಂದ ಮಾಡಿರ್ತಕ್ಕಂತ ಶರ್ಟ್ ಆಗ್ಲಿ ಪ್ಯಾಂಟ್ ಆಗ್ಲಿ ಮುಖಪರದೆ ಅದನ್ನ ಹಾಕೊಂಡಿರ್ತಾರೆ. ಕಾಲಿಗೆ ಸಾಕ್ಸ್ ಶೂಸ್ ಈ ತರ ಹಾಕೊಂಡು ಕೈಗಳಿಗೆ ಗ್ಲೌಸ್ ಹಾಕೊಂಡಿರೋದು, ಎಲ್ಲಿಯೂ ಕೂಡ ಅವು ಬಂದು ಚುಚ್ಚದೇ ಇರಲಿ ಅಂತ ಈ ರೀತಿಯ ಪ್ರೊಟೆಕ್ಟಿವ್ ಕ್ಲೋದಿಂಗ್ ಅಂತಕ್ಕಂಥದ್ದನ್ನ ಹಾಕೊಂಡು ಬಿಡಿಸ್ಲಿಕ್ಕೆ ಹೋಗ್ತಾರೆ. ಬಟ್ ಏನಾಗ್ತದೆ, ಯಾವಾಗ್ಲೂ ಆ ಡ್ರೆಸ್ ಅನ್ನು ಹಾಕೊಂಡು ಇರ್ಲಿಕ್ಕೆ ಆಗೋದಿಲ್ಲ. ಏನಾದ್ರೂ ಅಂತ ತೊಂದರೆಗಳು ಬರ್ತಾ ಇದ್ದಾವೆ ಈ ತರ ಇದ್ದಾಗ, ಅಥವಾ ಯಾರಾದರೂ ದಾಳಿಗೆ ಸಿಕ್ಕಾಕೊಂಡಿದ್ದಾರೆ ಅಂದಾಗ ಅವರನ್ನ ರಕ್ಷಣೆ ಮಾಡಿ ಕರ್ಕೊಂಡ್ ಬರ್ಲಿಕ್ಕೆ ಅಂತ ಸಂದರ್ಭದಲ್ಲಿ ಇದನ್ನು ಕೂಡ ಬಳಕೆ ಮಾಡ್ಕೊಳ್ಬಹುದು ಅನ್ಸುತ್ತೆ. ವಿಶೇಷವಾಗಿ ಮುಖಕ್ಕೆ ನೇರವಾಗಿ ಬಂದು ಹೊಡೆಯೋದಿದೆ, ತುಡುವೆ ಜನ ಆಗ್ಲಿ ಹೆಜ್ಜೇನಾಗ್ಲಿ, ತಮ್ಮಂತವ್ರು ಹೇಳ್ತಿರ್ತಾರೆ ಟೋಪಿ ಸಮೇತ ಇರುವ ಸೊಳ್ಳೆ ಪರದೆ ಜೋಡಿಸಿರುವ ಮುಖ ಪರದೆಯನ್ನ ಹಕ್ಕಿಬಿಟ್ರಂತೂ ಇನ್ನೂ ಒಳ್ಳೇದೆ, ಉಸಿರಾಡೋದು ಸುಲಭ, ಆಮೇಲೆ ಈ ತರದ ಸಂದಿಗ್ಧ ಪರಿಸ್ಥಿತಿಗಳಲ್ಲೂ ಅನುಕೂಲ ಆಗುತ್ತೆ. ಮತ್ತೆ ತೋಟದಲ್ಲಿ ಕೆಲಸ ಮಾಡುವಾಗ ಸೊಳ್ಳೆ ಗಿಳ್ಳೆ ಮುಖಕ್ಕೂ ಕಚ್ಚಕ್ ಬರೋದಿಲ್ಲ. ಇನ್ನೊಂದು ಮಾತಾಡುತ್ತಿದೆ, ಏನಿದ್ರು ಮಂಡಿ ಕೆಳಗಡೆ ಜೇನುಗಳು ಚುಚ್ಚೋದು ಬಹಳ ಕಡಿಮೆ ಅಂತ ಅನ್ಕೊಂಡು, ಈ ಎರಡು ಸಂಗತಿಗಳ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ಹಾಗೇನು ಹೇಳಲಿಕ್ಕಾಗಲ್ಲ ಸರ್. ಈಗ ನಾವು ಕೆಲಸ ಮಾಡುವಾಗ ಕಾಲ್ ಹತ್ರ ಬಂದ್ರು ಕೂಡ ಅಲ್ಲಿ ಚುಚ್ಚುವ ಸಾಧ್ಯತೆ ಇದ್ದೇ ಇದೆ. ಆಮೇಲೆ ಯಾಕೆ ಮುಖಕ್ಕೆ ಮುಖ ಪರದೆ ಹಾಕೊಳ್ಬೇಕು ಅಂತ ಹೇಳ್ತೇವೆ ಅಂತಂದ್ರೆ, ಈಗ ಸಾಕಿದ ಜೇನೇ ಇರ್ಲಿ ಅವು ಮುಖಕ್ಕೇನೆ ಚುಚ್ಚುತ್ತವೆ ಅಂತ ಅಲ್ಲ, ಎಲ್ಲಿ ಸಾಧ್ಯತೆ ಇದೆ, ಕೈಗಳಿಗೂ ಬಂದು ಚುಚ್ಚಬಹುದು, ಮುಖಕ್ಕೂ ಬಂದು ಚುಚ್ಚಬಹುದು. ಜೇನು ಕೃಷಿಕರಿಗೆ ಆಗ್ಲಿ ಆಲ್ರೆಡಿ ಅವರು ಸಾಕಷ್ಟು ಅನುಭವ ಇದೆ ಅಂದ್ರೂ ಕೂಡ ಚುಚ್ಚಿದಾಗ ಸ್ವಲ್ಪ ಊತ ಬರ್ತಕ್ಕಂಥದ್ದು ಇರ್ತದೆ. ಈ ಕೈಯಲ್ಲಿ ಚುಚ್ಚಿದ್ವು ಅಂತ ಅಂದ್ರೆ ಅಲ್ಲಿ ಸ್ವಲ್ಪ ಊತ ಬಂದ್ರು ಏನೋ ಅಂತ ತೊಂದರೆ ಇಲ್ಲ, ಮುಖದಲ್ಲಿ ಚುಚ್ಚಿದಾಗ ಸ್ವಲ್ಪ ಊತ ಜಾಸ್ತಿ ಬಂದ್ರೆ ನೋಡ್ಲಿಕ್ಕೆ ಸ್ವಲ್ಪ ಅಕ್ವರ್ಡ್ ಆಗಿ ಕಾಣ್ತದೆ ಅನ್ನೋ ಉದ್ದೇಶಕ್ಕೆ ಮುಖವನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಅಂತ ಜೇನು ಸಾಕಣೆದಾರರು ಮುಖ ಪರದೆಯನ್ನ ಹೆಚ್ಚಾಗಿ ಬಳಸ್ತಾರೆ. ಹಾಗೆ ಕೈಗೆ ಚುಚ್ಚಲಿ ಏನು ತೊಂದರೆ ಇಲ್ಲ, ಅವಾಗವಾಗ ಒಂದಷ್ಟು ಜೇನು ವಿಷ ದೇಹಕ್ಕೆ ಸೇರ್ಲಿ ಅದರಿಂದ ಏನು ತೊಂದರೆ ಆಗೋದಿಲ್ಲ ಅಂತ ಮುಖಕ್ಕೆ ಮಾತ್ರ ಮುಖ ಪರದೆಯನ್ನ ಬಳಸ್ತಾರೆ. ಸೊಳ್ಳೆ ಹೊಡೆಯೋ ಬ್ಯಾಟ್ ಅನ್ನು ಬಳಕೆ ಮಾಡ್ಕೊಳ್ಬಹುದಾ? ಇಲ್ಲ, ಅಂತ ಅವಶ್ಯಕತೆ ಬೀಳೋದಿಲ್ಲ. ಆಮೇಲೆ ಹೆಜ್ಜೆನಗಳು ದಾಳಿ ಮಾಡುವಾಗ ಈ ರೀತಿಯ ಅಂಶಗಳು ಪ್ರಯೋಜನಕ್ಕೆ ಬರೋದಿಲ್ಲ. ಈ ಹೆಗ್ಗಣಜಗಳನ್ನ ಸೊಳ್ಳೆ ಬ್ಯಾಟ್ಗಳನ್ನ ಬಳಕೆ ಮಾಡ್ಕೊಂಡು ಸಾಯಿಸೋದಿದೆ, ಇದನ್ನು ಬಳಕೆ ಮಾಡ್ಕೊಂಡ್ರೆ ಆದೀತೇನು ಪ್ರಯತ್ನ ಮಾಡಬಹುದೇನು? ಅಥವಾ ಹೆಜ್ಜೆನಗಳಂತಂದ್ರೆ ನಾನು ಈಗಲೇ ಹೇಳಿದಾಗೆ ಮಾಸ್ ಅಟ್ಯಾಕ್ ಅಂತ ಹೇಳಿದೆ, ಸಾವಿರಾರು ಸಂಖ್ಯೆಯಲ್ಲಿ ಒಂದೇ ಸಲ ಬರೋದ್ರಿಂದ ನಾವು ಬ್ಯಾಟ್ ಅಲ್ಲಿ ಸಾಯಿಸಿದ್ರು ಏನು ಕೆಲವೇ ಕೆಲವನ್ನ ಸಾಯಿಸ್ತೇವೆ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅವು ಬರೋದ್ರಿಂದ ಅಷ್ಟರಲ್ಲಿ ನಾವು ಚುಚ್ಚುವಿಕೆಗೆ ಒಳಗಾಗೋದ್ರಿಂದ ಅದು ಅಷ್ಟು ಪ್ರಯೋಜನಕಾರಿ ಆಗೋದಿಲ್ಲ. ಕೆಲವೊಂದ್ಸಾರಿ ನಾಲ್ಕಾರು ಜನಗಳಿಗೆ ಬ್ಯಾಚ್ ಮಾಡ್ಕೊಂಡು ಚುಚ್ಚೋದಿದೆ, ಅಥವಾ ನಾಲ್ಕಾರು ಜನಗಳು ಈ ದಾಳಿಗೆ ಒಳಗಾಗದಿದೆ, ಏನಾದ್ರೂ ಅವರವರ ಇತಿಮಿತಿಯನ್ನ ನೋಡಿಕೊಂಡು ತಪ್ಪಿಸಿಕೊಳ್ಳುವ ನಿಟ್ಟಿನಲ್ಲಿ ಗಮನ ಹರಿಸಿ. ಹೊಗೆ ತುಂಬಾ ಕೆಲಸ ಮಾಡುತ್ತಲ್ವಾ? ಹೌದು, ಹೊಗೆ ತುಂಬಾ ಕೆಲಸ ಮಾಡ್ತದೆ. ಸ್ವಲ್ಪ ಅವುಗಳ ಆಕ್ರೋಶ ಕಡಿಮೆ ಆಗ್ತದೆ, ದೂರಕ್ಕೆ ಹಾರ್ಕೊಂಡು ಹೋಗ್ತವೆ, ಹಾಗಾಗಿ ಅವನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸ್ಥಳಾಂತರ ಮಾಡುವಾಗ ಹೆಚ್ಚಾಗಿ ಹೊಗೆಯನ್ನೇ ಬಳಸ್ತವೆ. ಕುತೂಹಲಕ್ಕೆ ಕೆದಕ್ತಾ ಹೋದ್ರೆ ಚೆನ್ನಾಗಿದೆ ವಿಚಾರಗಳು. ಹೆಜ್ಜೇನಿನ ಗುಣಧರ್ಮಗಳ ಕುರಿತಂತೆ ಅವು ನಮ್ಮನ್ನ ಹಿಮ್ಮೆಟ್ಟಿಸಿಕೊಂಡು ತೊಂದರೆ ಕೊಡುವಾಗ ಏನು ಎಚ್ಚರಿಕೆಯನ್ನ ಅನುಸರಿಸಬೇಕನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಾವು ನೀಡಿದ್ರಿ. ತಮಗೆ ಧನ್ಯವಾದಗಳು ಡಾಕ್ಟರ್ ಕೆಂಚರೆಡ್ಡಿಯವರೇ. ನಮಸ್ಕಾರ. ನಮಸ್ಕಾರ ಸರ್. ಕೇಳುಗರೆ, ಇದುವರೆಗೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಆರ್ ಎನ್ ಕೆಂಚರೆಡ್ಡಿ ಅವರು ಹೆಜ್ಜೇನಿನ ದಾಳಿ ಮತ್ತು ಅವುಗಳ ಗುಣಗಳ ಬಗ್ಗೆ ವಿಷಯಗಳನ್ನು ಉಲ್ಲೇಖ ಮಾಡಿದರು. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕೆಲವರೇ, ಈಗ ಕೃಷಿ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ರಚನೆ ವಿಜಯ್ ಅಂಗಡಿ, ಹಾಡಿದ್ದಾರೆ ಬಿಎ ಗಣೇಶ್ ಮತ್ತು ಸಂಗಡಿಗರು. ಶಿಸ್ತು ಅಲ್ಲಿ ಕಾಣು, ಶಿಸ್ತು ಅಲ್ಲಿ ಒಂದು ಕೀಟ ಇದುವರೆಗೆ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜುಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪೆ ಓದ್ತಾರು ಪುದಿಯ ನೆರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ. ಹಾಸನ ಹಂಗೆ ಕೊಡಗು ಜಿಲ್ಲೆನ ನೈರುತ್ಯ ಗಡಿಭಾಗಲಿ ಭೂಮಿ ಕಂಪಿಸಿದ ಬಗ್ಗೆ ವರದಿಯಾಗಿದ್ದು ಯಾರು ಸಹ ಹೆದರುವ ಅಗತ್ಯ ಇಲ್ಲೇತ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿಸಿ ನಾಗೇಶವು ತಿಳಿಸಿದಳು. ಮಡಿಕೇರಿ ಪೇಟೆನ ಜಿಲ್ಲಾಧಿಕಾರಿ ಸಭಾಬಾಡಿಲಿ ಮುಂಗಾರು ಸಂದರ್ಭದಲ್ಲಿ ಜಿಲ್ಲಾಡಳಿತ ತಗೊಂಡಿರುವ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಮಾಹಿತಿ ಪಡೆದವು ಮಾತಾಡಿ ಭೂಮಿ ಕಂಪಿಸಿದ ಜಿಲ್ಲೆನ ಯಾವುದೇ ಭಾಗದಲ್ಲಿ ಭೂಮಿ ಬಿರುಕು ಬಿಟ್ಟಿರುವ ಬಗ್ಗೆ ವರದಿ ಇಲ್ಲ. ಈ ಹಿಂದೆ 2018 ರಿಕ್ಟರ್ ಮಾಪಕದಲ್ಲಿ 3.3 ಭೂಕಂಪಿಸಿದ ಬಗ್ಗೆ ಮಾಹಿತಿ ಇತ್ತು. ಆ ಸಂದರ್ಭದಲ್ಲಿ ಭೂಕುಸಿತ ಪ್ರವಾಹ ಆಗಿತ್ತು. ಈ ಸಲ ಸರಾಸರಿ ಮಳೆ ಪ್ರಮಾಣ ಕಡಿಮೆ ಇದ್ದು ಈ ನಿಟ್ಟಿನಲ್ಲಿ ಯಾರು ಹೆದರುವ ಅಗತ್ಯ ಇಲ್ಲ ಅಂತ ಅವು ಹೇಳ್ದು. ಹಂಗೆ ಮುಂಗಾರು ಮಳೆ ಹೊತ್ತಲ್ಲಿ ಸಾಂಕ್ರಾಮಿಕ ಕಾಯಿಲೆಗಳನ್ನ ನಿಯಂತ್ರಿಸಿಕೆ ಎಚ್ಚರಿಕೆ ಕ್ರಮಗಳನ್ನ ತಗೊಳ್ಳುವಂಗೆ ಹೆಚ್ಚು ಮಳೆ ಆಗುವ ಜಾಗಗಳಲ್ಲಿ ಪರಿಹಾರ ಕೇಂದ್ರಗಳನ್ನ ತೆಗೆಯೋದು, ಡಾಕ್ಟರ್ಗಳನ್ನ ಏರ್ಪಾಟು ಮಾಡುದು, ಹಿಂಗೆ ಬೇರೆ ಬೇರೆ ಎಚ್ಚರಿಕೆ ಕ್ರಮಗಳನ್ನ ತಗೊಳ್ಳುವಂಗೆ ಸಂಬಂಧಪಟ್ಟ ಇಲಾಖಾಧಿಕಾರಿಗಳಿಗೆ ಸೂಚನೆ ಕೊಟ್ಟರು. ಪಶುಸಂಗೋಪನೆ ಸಚಿವರಾದ ಪ್ರಭು ಬಿ ಚೌಹಾಣ್ ಅವರು ನಾಳೆ ಕೊಡಗು ಜಿಲ್ಲಾ ಪ್ರವಾಸ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಇವು ನಾಳೆ ಹೊತ್ತಾರೆ 11 ಗಂಟೆಗೆ ಕೂಡಿಗೆ ಜಾನುವಾರು ಸಂವರ್ಧನಾ ಕ್ಷೇತ್ರಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡುವೆ. ಮಧ್ಯಾಹ್ನ 3 ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಬಾಡಿಯಲ್ಲಿ ಕೊಡಗು ಜಿಲ್ಲೆನ ಪಶುಸಂಗೋಪನಾ ಇಲಾಖಾಧಿಕಾರಿಗಳೊಟ್ಟಿಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸುವಂತ ಸಚಿವರ ಆಪ್ತ ಕಾರ್ಯದರ್ಶಿಯವರು ತಿಳಿಸಿದರು. ಕುಶಾಲನಗರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ರೈತ ಸಹಕಾರ ಭವನದಲ್ಲಿ ಇಂದು ಕುಶಾಲನಗರ ಸಹಕಾರ ಸಂಘದ ಶತಮಾನೋತ್ಸವ ಜಂಬರ ಹಂಗೆ ಹೊಸ ಕಟ್ಟಡದ ಶಂಕುಸ್ಥಾಪನೆ ಕಾರ್ಯಕ್ರಮ ನಡೆಯಿತು. ಈ ಜಂಬರಕ್ಕೆ ಮುಖ್ಯ ನೆಂಟರಾಗಿ ಭಾಗವಹಿಸಿದ್ದ ಸಹಕಾರ ಸಚಿವರಾದ ಎಸ್ಟಿ ಸೋಮಶೇಖರ ಮಾತಾಡಿ, ರಾಜ್ಯದಲ್ಲಿ ಅಕ್ಟೋಬರ್ ತಿಂಗಳಿಂದ ಪುನಃ ಯಶಸ್ವಿ ಯೋಜನೆಯನ್ನು ಜಾರಿ ಮಾಡಿಕೆ ಚಿಂತಿಸಿದಳು. ಕೇಂದ್ರ ಸರ್ಕಾರದ ಆಯುಷ್ಮಾನ್ ಭಾರತ್ ಮಾದರಿಯಲ್ಲಿ ಕೆಲವು ಬದಲಾವಣೆಗಳೊಟ್ಟಿಗೆ ಸುಲಭ ವ್ಯವಸ್ಥೆಯಲ್ಲಿ ಆರೋಗ್ಯ ವಿಮಾ ಯೋಜನೆಯ ಜಾರಿಗೆ ತಗೆ ಯೋಚಿಸಿಳು ಅಂತ ಇವು ಹೇಳಿದು. ಜಿಲ್ಲಾ ಉಸ್ತುವಾರಿ ಸಚಿವರು ಮಾತಾಡಿ, ಸಹಕಾರ ಸಂಘಗಳ ಬೆಳವಣಿಗೆಗೆ ಪ್ರತಿಯೊಬ್ಬನು ಕೈ ಜೋಡಿಸೋಕೂ, ಕೃಷಿಕರ ಶ್ರೇಯೋಭಿವೃದ್ದಿಯೇ ಸಹಕಾರ ಸಂಘಗಳ ಉದ್ದೇಶ ಆಗಿದ್ದು, ಈ ನಿಟ್ಟಿನಲ್ಲಿ ಸಹಕಾರ ಸಂಘಗಳನ್ನ ಇನ್ನು ಹೆಚ್ಚು ಬಲಪಡಿಸೋಕೂ ತಾವು ಹೇಳಿದು. ಈ ಹೊತ್ತಲ್ಲಿ ಶಾಸಕರಾದ ಎಂಪಿ ಅಪ್ಪಚ್ಚರಂಜನ್, ಅರಮೇರಿ ಕಳಂಚೇರಿ ಮಠದ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿಯವರು ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದು. ರಂಗಭೂಮಿ ಟ್ರಸ್ಟ್ ಕೊಡಗು ಇವರ ವತಿಯಿಂದ ಕೊಡುವ ಸಿಜಿಕೆ ರಂಗ ಪುರಸ್ಕಾರ 2022 ಪ್ರಶಸ್ತಿಗೆ ಬೀದಿ ನಾಟಕ ಕಲಾವಿದ ಜಿ ರಾಜು ಅವರು ಆಯ್ಕೆಯಾಗಳು. ರಂಗಭೂಮಿ ಟ್ರಸ್ಟ್ನ ರಾಜ್ಯ ಸಲಹಾ ಸಮಿತಿ ಸದಸ್ಯರಾದ ಶಶಿಧರ್ ಅಡಪ್ಪ ಮತ್ತೆ ಅಡ್ಡಂಡ ಕಾರ್ಯಪ್ಪ ತಿಳಿಸಿದರು. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ ಕೊಡುವ ಫೀಲ್ಡ್ ಮಾರ್ಷಲ್ ಕೋಡಂದಿರ ಕಾರ್ಯಪ್ಪ ರಾಜ್ಯ ಪ್ರಶಸ್ತಿನ ಈ ವರ್ಷ ಭಾರತ ಸೇನೆಯಲ್ಲಿ ಸೇವೆ ಮಾಡಿ ನಿವೃತ್ತಿಯಾಗಿರುವ ಕೊಡಗು ಜಿಲ್ಲೆನ ಕೆಪಿ ಸೋಮಣ್ಣ ಅವರು ಪಡ್ಕೊಂಡಳು. ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ವತಿಯಿಂದ ಎಲ್ಲಾ ಗೌಡ ಸಮಾಜಗಳ ಸಹಕಾರದೊಟ್ಟಿಗೆ ಮಡಿಕೇರಿ ಪೇಟೆನ ಕೊಡಗು ಗೌಡ ಸಮಾಜ ಸಭಾಬಾಡಿಯಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮ ನಡೆಯಿತು. ಈ ಹೊತ್ತಲ್ಲಿ ಮುಖ್ಯ ನೆಂಟರಾಗಿ ಭಾಗವಹಿಸಿದ್ದ ವಕೀಲರಾದ ಎಂಎ ನಿರಂಜನ ಮಾತಾಡಿ, ಕೆಂಪೇಗೌಡರ ಎಲ್ಲಾ ಜಾತಿ ಧರ್ಮ ಜನರಿಗೆ ದಾರಿದೀಪಾಗಿ ಕೆಲಸ ಮಾಡಿಳು, ಎಲ್ಲಾ ಜನಾಂಗವಾದವು ಇವರ ಜಯಂತಿನ ಅರ್ಥಪೂರ್ಣ ಆಗಿ ಆಚರಿಸಿರೆ ನಿಜವಾದ ಗೌರವ ಸಿಕ್ಕಿದಂಗಾದೆ ಅಂತ ಹೇಳಿದು. ಗುಡ್ಡಗಾಡು ಪ್ರದೇಶನ ನಗರ ಆಗಿ ಮಾಡುವ ಪರಿಕಲ್ಪನೆ ಇದ್ದು, ಕೆಂಪೇಗೌಡರು ಕೆಲಸ ವ್ಯವಹಾರಕ್ಕೆ ತಕ್ಕಂತೆ ವ್ಯವಸ್ಥಿತವಾಗಿ ನಗರನ ಕಟ್ಟಿಯಳು, ಇಂಥ ಮಹಾನ್ ವ್ಯಕ್ತಿ ಬಗ್ಗೆ ಮುಂದಿನ ಪೀಳಿಗೆಗೆ ಅರಿವು ಮೂಡಿಸಕೂತ ಇವು ಹೇಳಿದು. ಕೊಡಗು ಜಿಲ್ಲೆಯಲ್ಲಿ ಇಂದು ಹೊತ್ತಾರೆ 8:30 ಗಂಟೆಗೆ ಆಖೇರಾಗಿ ಕಳೆದ 24 ಗಂಟೆಗಳ ಸಮಯದಲ್ಲಿ ಕೊಡಗು ಜಿಲ್ಲೆಯ ಸರಾಸರಿ ಮಳೆ 18.92 ಮಿಲಿಮೀಟರ್, ಮಡಿಕೇರಿ ತಾಲೂಕಲ್ಲಿ ಇಂದಿನ ಸರಾಸರಿ ಮಳೆ 20.65 ಮಿಲಿಮೀಟರ್, ವಿರಾಜಪೇಟೆ ತಾಲೂಕಲ್ಲಿ 31.17 ಮಿಲಿಮೀಟರ್, ಸೋಮರಪೇಟೆ ತಾಲೂಕಲ್ಲಿ 4.93 ಮಿಲಿಮೀಟರ್ ಮಳೆಯಾಗಿತ್ತು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272230018. ರೈತ ಬಾಂಧವರೇ, ನಮ್ಮಲ್ಲಿ ಸ್ಟೀಲ್, ಹಸ್ಕವರ್ಣ, ಓಲಿಯೋಮ್ಯಾಕ್, ಹೋಂಡಾ, ವೀಟ್ ಕಟರ್, ಚೇನ್ಸಾ, ಸ್ಪ್ರೇಯರ್, ಅರ್ಥ್ ಆಗರ್, ಮಿಸ್ಟ್ ಬ್ಲೋವರ್, ಫೈಬರ್ ಮತ್ತು ಅಲ್ಯೂಮಿನಿಯಂ ಏಣಿಗಳು. ಕಾರ್ಬನ್ ಫೈಬರ್ನ ಅಡಿಕೆ ಮರಗಳಿಗೆ ಮದ್ದು ಸಿಂಪಡಣೆ ಮಾಡುವ 80 ಅಡಿ ಡೋಟಿಗಳು ರಿಯಾಯಿತಿ ದರದಲ್ಲಿ ಲಭ್ಯ, ಹಾಗೂ 1 KVA ಇಂದ 30 KVA ತನಕ ಪೋರ್ಟೇಬಲ್ ಜನರೇಟರ್ ಲಭ್ಯವಿದೆ. ಈ ಎಲ್ಲ ಉಪಕರಣಗಳಿಗೆ ಬ್ಯಾಂಕ್ ಸಾಲ ಸೌಲಭ್ಯ ಒದಗಿಸಿಕೊಡಲಾಗುವುದು. ಸಂಪರ್ಕಿಸಿ ಪೊನ್ನಿಮಾನೀಸ್, ಕೈಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರ. ಕಾಲ್ 8722044039 ಅಥವಾ 8105488086. ವಿರಾಜಪೇಟೆಯ ಪೂತಾಸೈನ್ ಆಫಸ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಎಲ್ಇಡಿ, ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌವ್, ಗ್ರೈಂಡರ್ಗಳ ಮೆಗಾ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್ನಲ್ಲಿ ಸಾಲ ಸೌಲಭ್ಯ. ಪೂತಾಸೈನ್ ಆಫಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟ್. ನೀವು ಬಯಸುವ ಡಿಸೈನ್ಸ್ ನಲ್ಲಿ ಚಿನ್ನಾಭರಣಗಳು ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನಲ್ಲಿ ಡೈಮಂಡ್ ಬೆಳ್ಳಿ ಆಭರಣಗಳಿಗಾಗಿ ಬನ್ನಿ ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ. ಕಾಳಿಮಾಡ ದಿನೇಶ್ ನಾಚಪ್ಪ ನಿರ್ದೇಶನ ನೆಲ್ಚಿಬೊಳಿ ಕೊಡವಾ ಪಾಜರ ಸಿನಿಮಾ ಇದೀಗ ಮಡಿಕೇರಿ ಟೌನ್ ಹಾಲ್ ಪ್ರದರ್ಶನ ಕಂಡುಂಡು. ಜುಲೈ 3 ಪೊಲಾಕ 11 ಮಜ್ಜನ ದಂಡ ಪಿಂಜಾ ಒಯ್ಪತ್ತು 6 ಗಂಟೆಗೆ ಬಾರಿ ನೋಟಿ ನೆಲ್ಚಿಬೊಳಿ. ಪುನರ್ ನವೀಕರಣಗೊಂಡು ಎಲ್ಲಾ ಆಧುನಿಕ ಸುಸಜ್ಜಿತ ವ್ಯವಸ್ಥೆಯೊಂದಿಗೆ ಮಡಿಕೇರಿಯ ಅಶ್ವಿನಿ ಆಸ್ಪತ್ರೆ ಇದೇ ಜೂನ್ 1 ಪುನರಾರಂಭಗೊಂಡಿದೆ. ಮೂಳೆ ಚಿಕಿತ್ಸಾ ತಜ್ಞರು, ಮಹಿಳೆಯರ ಮತ್ತು ಮಕ್ಕಳ ತಜ್ಞರು, ENT ಹಾಗೂ ಶಿರಾ ಮತ್ತು ಕುತ್ತಿಗೆ ಕ್ಯಾನ್ಸರ್ ತಜ್ಞರು, ಜನರಲ್ ಫಿಸಿಷಿಯನ್ ಲಭ್ಯವಿದ್ದು, ಪೂರ್ಣ ಪ್ರಮಾಣದ 4 ಶಸ್ತ್ರಚಿಕಿತ್ಸಾ ಕೊಠಡಿ, ಆಪ್ಟೋಮಾಲಜಿ ಶಸ್ತ್ರಚಿಕಿತ್ಸಾ ಕೊಠಡಿ, ಸುಸಜ್ಜಿತ ದಂತ ಚಿಕಿತ್ಸಾಲಯ, 5-ಬೆಡ್ನ ಡಯಾಲಿಸಿಸ್ ಸೆಂಟರ್, 24 ಗಂಟೆಗಳ ನಿರಂತರ ಸೇವೆ ಲಭ್ಯವಿರುವ ಮೆಡಿಕಲ್ ಸೆಂಟರ್, ಅಶ್ವಿನಿ ಆಸ್ಪತ್ರೆ, ಮಡಿಕೇರಿ. ದ್ವಿತೀಯ ಪಿಯುಸಿ ಸೈನ್ಸ್ ಕಾಮರ್ಸ್ ಆರ್ಟ್ಸ್ ನಲ್ಲಿ ಅನುತ್ತೀರ್ಣಗೊಂಡ ವಿದ್ಯಾರ್ಥಿಗಳ ಗಮನಕ್ಕೆ ಪುತ್ತೂರಿನ ಪ್ರಗತಿ ಸ್ಟಡಿ ಸೆಂಟರ್ ನಲ್ಲಿ ಮರು ಪರೀಕ್ಷೆಗೆ ಟ್ಯೂಷನ್ ತರಗತಿಗಳು ಇದೇ ಜೂನ್ 27 ಸೋಮವಾರದಿಂದ ಪ್ರಾರಂಭಗೊಳ್ಳಲಿದೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವಿದೆ. ಮಾಹಿತಿಗಾಗಿ ಕರೆ ಮಾಡಿ 9900100 ಅಥವಾ 9448536143. ಆದಿಶಕ್ತಿ ಟ್ಯುಟೋರಿಯಲ್ಸ್, ದೊಡ್ಡಟ್ಟಿ ಚೌಕಿ, ವಿರಾಜ್ಪೇಟೆ. ಇಲ್ಲಿ ಪಿಯುಸಿ ಫೇಲ್ ಅಥವಾ 10ನೇ ತರಗತಿ ಉತ್ತೀರ್ಣರಾದ 17 ವರ್ಷ ಮೇಲ್ಪಟ್ಟ ವಿದ್ಯಾರ್ಥಿಗಳು ನೇರವಾಗಿ ದ್ವಿತೀಯ ಪಿಯುಸಿಗೆ ಖಾಸಗಿಯಾಗಿ ನೋಂದಾಯಿಸಿ ದೈನಂದಿನ ಶಿಕ್ಷಣ ಪಡೆಯಲು ಅವಕಾಶ. ಉತ್ತಮ ಶಿಕ್ಷಣ ಹಾಗೂ ಫಲಿತಾಂಶಕ್ಕಾಗಿ ಸಂಪರ್ಕಿಸಿ ಆದಿಶಕ್ತಿ ಟ್ಯುಟೋರಿಯಲ್ಸ್, ದೊಡ್ಡಟ್ಟಿ ಚೌಕಿ, ವಿರಾಜ್ಪೇಟೆ. ಮೊಬೈಲ್ 9845475241. ಇದೇ ತಾರೀಕು 21 ದೈವಾಧೀನರಾದ ಮೋರ್ಕಂಡ ಸುಬ್ಬಯ್ಯ ಸಾಬು ಅವರ ತಿಥಿ ಕರ್ಮಾಂತರವನ್ನು ಇದೇ ಬುಧವಾರ ಮಧ್ಯಾಹ್ನ 12 ಶಿರಂಗಳಿ ಗ್ರಾಮದ ಮೃತರ ಸ್ವಗ್ರಹದಲ್ಲಿ ನಡೆಸಲು ತೀರ್ಮಾನಿಸಲಾಗಿದ್ದು ಕುಟುಂಬಸ್ಥರು ಬಂಧು ಮಿತ್ರರು ಆಗಮಿಸಬೇಕಾಗಿ ಕೋರಿದ್ದಾರೆ ಮೃತರ ಪತ್ನಿ, ಮಕ್ಕಳು ಹಾಗೂ ಕುಟುಂಬಸ್ಥರು. ಕೆವಿಜಿ ಪಾಲಿಟೆಕ್ನಿಕ್ ಸುಳ್ಯ, ಇಲ್ಲಿ 2022-23 ಸಾಲಿನ ಪ್ರಥಮ ವರ್ಷದ ಡಿಪ್ಲೊಮಾ ತರಗತಿಗಳಿಗೆ ಪ್ರವೇಶಾತಿ ಆರಂಭಗೊಂಡಿದ್ದು ಸಿವಿಲ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್, ಕಂಪ್ಯೂಟರ್ ಸೈನ್ಸ್ ಕೋರ್ಸ್ಗಳಿಗೆ ಕೆಲವೇ ಸೀಟುಗಳು ಲಭ್ಯವಿದೆ. ಕೊನೆಯ ದಿನಾಂಕ ಇದೇ ತಿಂಗಳ 30. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448625247, 9448549486, 8762195828. ಜೂನ್ 12 ಭಾನುವಾರ ಅಮ್ಮತ್ತಿಯ ಬಿಳುಗುಂದ ಗ್ರಾಮದ ಮನೆಯೊಂದರಿಂದ ಕಂದು ಬಣ್ಣದ ಕಪ್ಪು ಪಟ್ಟೆ ಇರುವ 4 ಬ್ರೈನರ್ ಹೆಸರಿನ ಸಾಕು ನಾಯಿಯೊಂದು ತಪ್ಪಿಸಿಕೊಂಡಿದೆ. ಮಾಹಿತಿ ನೀಡಿದಲ್ಲಿ 25,000 ನಗದು ಬಹುಮಾನ ನೀಡಲಾಗುವುದು. ಮಾಹಿತಿ ಸಿಕ್ಕಿದವರು ಹಾಗೂ ನಾಯಿಯ ಫೋಟೋಕ್ಕಾಗಿ ಸಂಪರ್ಕಿಸಿ ಮೊಬೈಲ್ 9008257514. ನಿಧನ ಸುದ್ದಿ. ಕೆ ಬಾಡಗ ಗ್ರಾಮತ್ರ ಮಾಳೆಯಂಡ ಸಿ ಚೆಂಬವಾಯಿಂಗ ಇಂದು ಮರಣಪಟ್ಟಿದ್ದು ಮಾಳೆಯಂಡ ಸಿ ಚೆಂಬವಾಯಿಂಗಡ ಅಕ್ಕಿರಿ ಕಾರ್ಯ ನಾಳೆ ಕೆ ಬಾಡಗ ಗ್ರಾಮತ್ರ ಇಂಗಡ ಸ್ವಂತ ಮನೆಯಲ್ಲಿ ನಡಪ. ಬಲ್ಲಮ್ಮಟ್ಟಿ ಗ್ರಾಮತ್ರ ಬೊಟ್ಟೋಳಂಡ ತಿಮ್ಮಯ್ಯಂಗಡ ಪೊಣ್ಣು ಪಾರ್ವತಿ ಪ್ರೀತಾಯಿಂಗ ಇಂದು ಮರಣಪಟ್ಟಿದ್ದು ಎಳುವುದ ಬಯತ್ರ ಬೊಟ್ಟೋಳಂಡ ಪಾರ್ವತಿ ಪ್ರೀತಾ ತಾಮನೆ ಕಳ್ಳೀರ ಅಕ್ಕಿರಿ ಕಾರ್ಯ ನಾಳೆ ಬೆಂಗಳೂರಿನ ಕಲ್ಪಳ್ಳಿ ಕ್ರಿಮಿಟೋರಿಯಂಲಿ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕ ಬಜಾರ್ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಓದಿನೊಳು ಚಟ್ಟಂಗಡ ರವಿಸುಬಯ. ಇಕ್ಕಾಯ್ತು ಹಾಸನ ಪಿಂಜ ಕೊಡಗು ಜಿಲ್ಲೆರ ನೈರುತ್ಯ ಗಡಿಭಾಗತ್ತು ಭೂಮಿ ಗಿಡಿತ ವರದಿ ಆಯ್ತು. ಇದಕ್ಕೆ ಸಂಬಂಧಪಟ್ಟನಕ್ಕೆ ದಾರು ಬೊತ್ತಂಡಿ ಅವಶ್ಯಕತೆ ಇಲ್ಲ ಎಂದು ಜಿಲ್ಲೆರ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್ ಹರಿಸಿಟ್ಟಿತು. ಜಿಲ್ಲಾಧಿಕಾರಿ ಕಚೇರಿ ಸಭಾಭಾಡಲ್ಲಿ ನಡೆದ ಸಭೆಯಲ್ಲಿ ಮುಂಗಾರು ಮಳೆನ ಎದುಪುಟ್ಟವಕ್ಕೆ ಜಿಲ್ಲಾಡಳಿತ ಎಡತಂಡ ಕ್ರಮಕ್ಕೆ ಸಂಬಂಧಪಟ್ಟನಕ್ಕೆ ಮಾಹಿತಿ ಪಡೆದು ತಕ್ಕಬರದ ಹಿಂಗ ಭೂಕಂಪತುಂಜ ಜಿಲ್ಲೆರ ಎಲ್ಲಿಯೂ ಭೂಮಿ ಬಿರುಕುಬಿಟ್ಟ ವರದಿ ಬಂದಿದ್ಲೆ. ದಂಡಾಯತ 18 ರಿಕ್ಟರ್ ಮಾಪಕತ್ತು 3.3 ಭೂಮಿ ಗಿಡತ ವರದಿ ಆಯ್ತಿಂಜೆತ್ತು. ಆನೊಂಡು ಭೂಮಿ ಜರಂಜಿತ್ತು ಪ್ರಕೃತಿ ವಿಕೋಪ ಆಯ್ತಿಂಜೆತ್ತು. ಈ ಆಂಡು ಮಳೆಯೂ ಕಮ್ಮಿ ಉಂಡು ಆನೊಂಡು ದಾರು ಒತ್ತಂಡಿ ಅವಶ್ಯಕತೆ ಇಲ್ಲ. ಓರ ಮಳೆ ಆಯ್ತು ಹಾರಂಗಿ ಕಟ್ಟೆ ತುಂಬುವಾಕ ಓರ ಉಳ್ಳ ನೀರಿನ ಪೊರಮೆ ಬಿಡೋಂಡಿ ಅಪ್ಪ ಜಿಲ್ಲಾಡಳಿತ ಇದನ್ನು ಗೊತ್ತ ಕ್ರಮ ಹೊಡೆತೋಣ ನಡೆಸಿ. ಮುಂಗಾರು ಮಳೆಗಾಲದ ಕಾಯಿಲ ಪಪ್ಪತನಕ್ಕೆ ತರಪಕ್ಕ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣ ಇಲಾಖೆ ಕ್ರಮ ಹೊಡೆತಗೊಂಡು ಓರ ಮಳೆ ಆಚಂಗಿ ಅವಶ್ಯವುಳ್ಳಲ್ಲಿ ಪರಿಹಾರ ಕೇಂದ್ರ ತೋರ್ಕೊಂಡು ಕೈಂಜಗುರಿ ಪ್ರಕೃತಿ ವಿಕೋಪತ್ತು ಮನೆ ಕಲ್ತನಂಗಕ್ಕೆ ಮನೆ ಕೊಡಪಕ್ಕೆ ಬಾಕಿ ಉಳ್ಳನ್ನ ಬೇರೆಯೇ ಕೊಡ್ತಿತ್ತು ಮೂಲ ಸೌಕರ್ಯ ಮಾಡಿಕೊಡಪಗಳಂಗೆ ಕ್ರಮ ಹೊಡ್ತೋಣ ಉಸ್ತುವಾರಿ ಮಂತ್ರಿ ನಿರ್ದೇಶನ ಕೊಡ್ತಿತ್ತು. ರಾಜ್ಯದ ಅಕ್ಟೋಬರ್ ತಿಂಗಳ ತುಂಜ ಪುನಾದಿ ಯಶಸ್ವಿನಿ ಯೋಜನೆಯನ್ನು ಶುರು ಮಾಡೋಕೆ ಜ್ಞಾನ ಮಾಡಿತ್ತು ರಾಜ್ಯ ಸರ್ಕಾರದ ಸಹಕಾರ ಮಂತ್ರಿ ಎಸ್ಟಿ ಸೋಮಶೇಖರ್ ಅರಿಸಿಟ್ಟಿದ್ದು. ಕುಶಾಲನಗರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಧನೆಯಲ್ಲಿ ಇಂದು ನಡೆದ ಕುಶಾಲನಗರ ಸಹಕಾರ ಸಂಘದರ ಶತಮಾನೋತ್ಸವ ಸಮಾರಂಭ ಪಿಂಜ ಪುದಿಯ ಕಟ್ಟಡಕ್ಕೆ ಮೂಲ ಕಲಬೇಪ ಕಾರ್ಯಕ್ರಮದ ಕೂಡಿ ಆಡಿತು ತಕ್ಕಬರದ ಹಿಂಗ ಕೇಂದ್ರ ಸರ್ಕಾರದ ಆಯುಷ್ಮಾನ್ ಭಾರತ ಮಾದರಿಯಲ್ಲಿ ಚೆನ್ನಂಗೆಲ್ಲ ಬದಲು ಮಾಡಿತು ಸುಲಭ ವ್ಯವಸ್ಥೆಯಲ್ಲಿ ಆರೋಗ್ಯ ವಿಮೆ ಯೋಜನೆಯನ್ನು ಶುರು ಮಾಡೋಕೆ ಜ್ಞಾನ ಮಾಡಿನುಂಡು. ರಾಜ್ಯದ 6 ಪೊನ್ನಾಳ ಕೂಡನಕ್ಕೆ 26 ಪಾಲು ಉತ್ಪಾದನೆ ಮಾಡುವ ಹಿಂಗಕ್ಕೆ ಸುಲಭತ್ತು ಸಾಲ ಕೊಡಬೇಕು ಕ್ರಮ ಮಾಡ್ತಾನೈತೆ. ರಾಜ್ಯದ 6,000 ರೂಪಾಯಿಗೂ ಓರ ಸಾಲ ಮನ್ನಾ ಮಾಡಿತು ಇನ್ನು 31,000 ರೈತಂಗಡ ಸಾಲ ಮನ್ನಾ ಮಾಡೋಕೆ ಬಾಕಿ ಉಂಟು ಇದನ್ನ ಮುಖ್ಯಮಂತ್ರಿಗೆ ಅರಿಚಿಟ್ಟಿತ್ತು ಎಂದು ಐಂಗಾಣಿಸಿ. ಇದೇ ಮೇ ತಿಂಗ 28 ಸ್ವತಂತ್ರ ಭಾರತ 75ನೇ ಕಾಲತ್ರ ಜ್ಞಾನತ್ತು ವಿಶೇಷ ಆಯ್ತು ಅಮೃತ ಭಾರತಿಗೆ ಕನ್ನಡ